ಕನ್ನಡ ಮಣ್ಣ ಮೆಟ್ಟ ಬೆದ್ದು ಬದುಕಿದ್ದು ಜಟಾವಣಿ ಇದು ವಿಧಿಯೋರಿಸುವ ಬಂಡಿ ಬದುಕಿದ್ದು ಜಟಾವಣಿ ವಿಧಿ ಅಲೆನಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜನಕಾವಣಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜನಕಾವಣಿ ವಿಧಿ ಗುರಿ ತೋರಿಸುವ ಬಂಡಿ ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿದು ನಾದಾಂತ ರಂಗವಿದು ಕುವೆಂಪು ಬೆಂದ್ರೆಯಿಂದ ಕಾರಂತ ಮಾತೆಯಿಂದ ಕನ್ನಡಿ ಕನ್ನಡ ಕಾಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ ಜನಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ ಜನಕ ಬಂಡಿ ವಿಧಿ ದಡದೇರಿಸುವ ಬಂಡಿ ನಮ್ಮೂರೇ ನಮಗೆ ಮೇಡ ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಪರವಿತ್ತನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಲ್ಲಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣು ಬಿಟ್ಟಬೇಕು ಬಿದ್ದು ಗಡ್ಡ ಚಾವಣಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಗಡ್ಡ ಚಾವಣಿ ವಿಧಿ ದಡ ಸೇರಿಸುವ ಬಂಡಿ ಬದುಕಿದ್ದು ಗಡ್ಡ